ಅಸ್ವ ಸಿದ್ಧನಂ ಕುರ್ವನ್ನೇವೇಹ ಕರ್ಮಾಣ್ಯತ ಗುಂಸಮಾಃ ಏವಂ ತ್ವಯಿನಾನ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆ ನರೇ ಸೂರ್ಯಾನಾಮತೆ ಲೋಕಾ ಅಂದೇನ ತಮಸಾವೃತಾಃ ತಾಗುಂಸ್ತೆ ಕೀರ್ತ್ಯಾಭಿ ಗಚ್ಚಂತಿ ಏಕೇ ಚಾಭಿಮನೋ ಜನಾಃ ಅನೇಜದೇಕಂ ಮನಸೋ ಜಯಃ ನೈನದ್ದೇವಾ ಆಪ್ನುವನ್ ಪೂರ್ವಮಶ್ಯತ ತದ್ಧಾವತೋ ಜ್ಞಾನತ್ಯೇತಿ ತಿಷ್ಠತ ತಸ್ಮಿನ್ನಹೋ ಮಾತರಿಷ್ವಾ ದಧಾತಿ ತದೇಜತಿ ತನ್ನೈಜತಿ ತದ್ದೂರೇ ತದ್ವಂದಿಕೇ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ನೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋ ನ ವಿಜುಗುಪ್ಸತೆ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂ ದ್ವಿಜಾನತಃ ತತ್ರ ಕೋ ಮೋಹ ಶೋಕಃ ಏಕತ್ವಮನುಪಶ್ಯತಃ ಸಪರ್ಯಗಾತ್ ಶುಕ್ರಂ ಅಕಾಯಂ ಅವ್ರಣಂ ಅಸ್ನಾವಿರಗುಂ ಶುದ್ಧಂ ಅಪಾಪವಿದ್ಧಂ ಕವಿರ್ಮನೀಷೀ ಪರಿಭೂಹು ಸ್ವಯಂಭೂಹು ಯಾಥಾ ತಥ್ಯತಃ ಅರ್ಥಾನ್ ವ್ಯವಧಾತ್ ಶಾಶ್ವತೀಭ್ಯಃ ಸಮಾಭ್ಯಃ ಬೆಳಕು ಕಡಿಮೆ ಆಗ್ತದೆ ಹಚ್ಚಿರಿ ಏನು ಜನರೇಟರ್ ಉಳಿತದೆ ಹಾಂ ಹಾಕಿ ಕರೆಕ್ಟ್ ಆಗ್ತದೆ ಶುಕ್ರಂ ಇತ್ಯಾದಿ ಶಬ್ದಗಳು ನಪುಂಸಕ ಶಬ್ದಗಳಾಗಿದ್ದರೂ ಕೂಡ ಇಲ್ಲಿ ಪುಲ್ಲಿಂಗತ್ವೇನ ಪರಿಣೇಯಾನಿ ಅವನ ಪುಲ್ಲಿಂಗ ಶಬ್ದಗಳಲ್ಲಿ ಪರಿಗಣಿಸಬೇಕು. ಸಪರ್ಯಗಾತ್ ಇದು ಉಪಕ್ರಮ್ಯ ಎಲ್ಲಿಂದ ಪ್ರಾರಂಭ ಆಗ್ತದೆ? ಈ ಮಂತ್ರದ ಪ್ರಾರಂಭ ಸಪರ್ಯಗಾ ಶುಕ್ರಂ ಅಲ್ಲಿಂದ ಪ್ರಾರಂಭ ಆಗ್ತದೆ. ಅಲ್ಲಿಂದ ಪ್ರಾರಂಭ ಆಗಿ ಸಪರ್ಯಗ ಪರ್ಯಗಾತ್ ಇದು ಉಪಕ್ರಮ್ಯ, ಉಪಕ್ರಮ್ಯ ಅಂದರೆ ಪ್ರಾರಂಭವಾಗಿ ಕವಿರ್ಮನೀಷಿಯವರೆಗೂ ಇತ್ಯಾದಿನ ಅಲ್ಲಿವರೆಗಿರುವ ಎಲ್ಲ ಶಬ್ದಗಳು ಪುಲ್ಲಿಂಗತ್ವೇನ ಉಪಸಂಹಾರ ಉಪಸಂಹಾರಾತ್ ಪುಲ್ಲಿಂಗ ಶಬ್ದಗಳಲ್ಲಿ ಅವು ಕೊನೆಗೊಳ್ತವೆ. ಕವಿ ಕ್ರಾಂತದರ್ಶಿ ಸರ್ವದೃಕ್ ನ ಅನ್ಯ ಅತಃ ಅಸ್ತಿ ದ್ರಷ್ಟಾ. ಶ್ರುತಿಯು ಈ ಮಾತನ್ನು ಸ್ಪಷ್ಟಪಡಿಸ್ತದೆ. ಏನು ದ್ರಷ್ಟ ಅನ್ಯ ನ ಅಸ್ತಿ, ಈ ಶುಕ್ರಂ ಆತ್ಮ ಶುದ್ಧಂ ಆತ್ಮ ಅಕಾಯಂ ಆತ್ಮ ಅವ್ರಣಂ ಆತ್ಮ ಅಸ್ನಾವಿರಗುಂ ಆತ್ಮ ಶುದ್ಧಂ ಆತ್ಮ ಅಪಾಪವಿದ್ಧಂ ಆತ್ಮ ಕವಿಲ್ ಮನೀಷಿ ಆತ್ಮ ಪರಿಭೂ ಆತ್ಮ ಎಲ್ಲ ಒಂದು ಶಬ್ದಗಳವಲ್ಲ, ಇವು ಏನು ಮಾಡ್ತವೆ ಅಂತಂದರೆ ಇವು ನಿಮಗೆ ಆತ್ಮನಲ್ಲಿ ನಿಲ್ಲಲಿಕ್ಕೆ ಅವಕಾಶ ಮಾಡಿಕೊಡ್ತವೆ. ಯಾವಾಗ ಧ್ಯಾನದ ಆಸನದಲ್ಲಿ ಧ್ಯಾನದ ಸ್ಥಿತಿಯಲ್ಲಿ ಶುದ್ಧ ಅಂತಃಕರಣದಲ್ಲಿ ಸೈಲೆನ್ಸ್ನಲ್ಲಿ ನಾವು ನಿಂತಿರ್ತೇವಲ್ಲ ಆವಾಗ ಸಂಸ್ಕಾರಜನಿತವಾಗಿ ಇವೇನಾದರೂ ಶಬ್ದಗಳು ಅಲ್ಲಿ ಬಂದದ್ದೇ ಆದರೆ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಸ್ಕಾರಿ ದೃಷ್ಟಿಯಲ್ಲಿ ಬರ್ತಾವು, ಅವು ಇರ್ತಾವೆ, ಅವು ಆವಿರ್ಭಾವ ಆಗ್ತವೆ. ಕೇಳಿ ಕೇಳಿ ಕೇಳಿ ಕೇಳಿ ಸಂಸ್ಕಾರ ಇರಬೇಕು ನಮಗೆ. ಹಾಂ, ಈಗ ಹೇಗೆ ಅಂತಂದರೆ ಅಖಾಯಂ ಅವೃಣಂ ಶುದ್ಧಂ ಅಪಾಪವಿದ್ಧಂ ಕವಿರ್ಮನೀಷಿ ಪರಿಭೂಹು. ಆ ಶಬ್ದಗಳು ಶ್ರವಣ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಅದರ ಅರ್ಥ, ಅದರ ಲೆಂತು, ಬ್ರೆತ್ತು, ಅದರ ಆಳ, ಅದರ ಎಟಿಮಲಾಜಿಕಲ್ ಮೀನಿಂಗು, ಅದರ ಅರ್ಥ, ಅದರ ಭಾವಾರ್ಥ ಏನು, ಅದರ ಲಕ್ಷ್ಯಾರ್ಥ ಏನು, ಅದರಿಂದ ಮತ್ತೆ ಇನ್ನೇನು ಅವಶ್ಯಕತೆ ಇದೆ, ಅವಷ್ಟು ಒಂದು ಕ್ಷಣದೊಳಗೆ, ಒಂದು ಕ್ಷಣನೂ ಬಹಳ ಆಗೋಯ್ತು, ಫ್ರ್ಯಾಕ್ಷನ್ ಅಲ್ಲಿ ಆ ಧ್ಯಾನದ ಆ ಶಾಂತ ವಾತಾವರಣದಲ್ಲಿ, ಅಂತಃಕರಣದ ಆ ಸೈಲೆನ್ಸ್ ಅಂತ ನಾವು ಗುರುತಿಸ್ತೇವಲ್ಲ, ಉಪದೇಶ ಸಾರ ನೆನಪಿಸಿಕೊಳ್ಳಿ. ಮತ್ತೆ ಬರ್ತದ ಅದು, ನೀವು ಆ ಥಿಯರಿ ಕ್ಲಾಸನ್ನು ನಾವು ಕೇಳೇ ಇಲ್ಲಲ್ಲಪ್ಪ, ಇದೇನು ಹೇಳಿದಿರ್ತಾರೆ ಸ್ವಾಮಿ ಅಂತ ಎಲ್ಲ ಅಂದ್ಕೋಬೇಡಿ. ಮತ್ತೆ ವಿಷಯ ಮತ್ತೆ ಆರನೇ ಅಧ್ಯಾಯದಲ್ಲಿ ಬರ್ತದೆ, ಕಠೋಪನಿಷತ್ತಲ್ಲಿ ಬರ್ತದೆ, ಅದೇ ವಿಷಯಗಳು ಮತ್ತೆ ಮತ್ತೆ ಬರ್ತವೆ. ಬಂದರೂ ನಾವು ಬಿಡೋದಿಲ್ಲ ಅದನ್ನು, ಏ ಹಿಂದೆ ಕೇಳೇವಲ್ಲ ಅಂತ ಕೈ ಬಿಡೋದಿಲ್ಲ, ಅದು ಮತ್ತೆ ಅಲ್ಲಿ ಚಾಲಾಡ್ತೀವಿ. ಮತ್ತು ಎ ಬಿ ಸಿ ಡಿ ಮೆಡಿಟೇಷನ್ ಕ್ಲಾಸ್ ಪ್ರಾರಂಭ ಆಗ್ತದೆ. ಹಾಗೆ ಆ ಶಬ್ದರಹಿತವಾದ, ನಿಶಬ್ದವಾದ, ವೃತ್ತಿರಹಿತವಾದ, ನಿವೃತ್ತವಾದ ಆ ಸ್ಥಿತಿಯಲ್ಲಿ ನಮಗೆ ಶ್ರವಣ, ಈ ಶಬ್ದಗಳನ್ನು ಶ್ರವಣ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಸಂಸ್ಕಾರಗಳಾಗಿದ್ದರೆ, ಆ ಸಂಸ್ಕಾರ ಬಲದಿಂದಾಗಿ ಅವು ಅಡಗಿಕೊಂಡಿರುವ ಆ ಶಬ್ದಗಳು ಅಲ್ಲಿ ತಮ್ಮ ಶಕ್ತಿ ಸಹಿತವಾಗಿ ಹೊರಗೆ ಬರ್ತವೆ. ಏನು ಮಾಡ್ತವೆ, ಯಾವುದನ್ನು ನೀನು ಹುಡುಕ್ತಾ ಇದೆಯೋ ಅದು ನೀನೇ ಆಗಿದ್ದೀಯಾ. ಈವನ್ ಈ ವಾಕ್ಯ ಬಂದರೂ ಸಾಕು, ಅದು ನೀನೇ ಆಗಿದ್ದೀಯಾ ಅನ್ನುವ ವಾಕ್ಯ ಆ ಶಾಂತ ಸ್ಥಿತಿಯಲ್ಲಿ ನಮ್ಮ ಗಮನದಲ್ಲಿ ಬಂದರೂ ಸಾಕು, ಅದು ನಾನೇ ಆಗಿದ್ದೆ. ಕವಿ ಕ್ರಾಂತದರ್ಶಿ ಸರ್ವದೃಕ್ ನ ಅನ್ಯತ್ರ ಅಸ್ತಿ ದ್ರಷ್ಟಾ, ದ್ರಷ್ಟಾ ಅನ್ಯತ್ರ ನ ಅಸ್ತಿ. ಆ ದೃಷ್ಟ ಅನ್ನೋದು ಅನ್ಯತಃ ನ ಅಸ್ತಿ, ಅವನು ಹೊರತುಪಡಿಸಿ ಇನ್ನೊಂದು ಯಾವುದು ಇಲ್ಲ ಇತ್ಯಾದಿ ಶ್ರುತೇ. ಮನೀಷಿ ಮನಸ್ ಈಶಿತ ಸರ್ವಜ್ಞ ಈಶ್ವರ ಇತ್ಯರ್ಥ. ಮನೀಷಿ ಶಬ್ದ, ಕವಿರ್ ಮನೀಷಿ, ಮನೀಷಿ ಶಬ್ದ. ಏನು ಮನೀಷಿ ಶಬ್ದ? ಮನಸ್ ಈಶಿತ, ಮನಸ್ ಈಶಿತ. ಮನಸ್ಸನ್ನು ಆಳುವವನು ಯಾರು, ಮನಸ್ಸಿಗೆ ಚೇತನ ಬಂದದ್ದು ಯಾರಿಂದ, ಮನಸ್ಸಿನ ವೃತ್ತಿಗಳು ಪ್ರಕಾಶಿಸಿದ್ದು ಯಾರಿಂದ, ಅವನು ಈಶಿತ, ಅವನೇ ಆಳುವವನು, ಅವನೇ ಆಳುವವನು. ಮನಸ್ ಈಶಿತ, ಅವನೇ ಆಳುವವನು. ಎಂಥೆಂಥ ವೃತ್ತಿಗಳನ್ನು ಅವನು ಬೆಳಗ್ತಾನೆ, ಒಂದೊಂದು ವೃತ್ತಿಯನ್ನು ನೀನು ಜ್ಞಾನ ಅಂತ ಇಟ್ಕೊಂಡ್ರೆ, ಎಲ್ಲ ವೃತ್ತಿಗಳನ್ನು ಬೆಳಗ್ತಾ ಇದ್ದರಿಂದಾಗಿ ಅವನು ಸರ್ವಜ್ಞ. ಸರ್ವಜ್ಞ ಶಬ್ದ ಲಾಜಿಕ್ನ ಕೊಡ್ರಿ, ಎಷ್ಟು ಚಂದ. ಘಟವೃತ್ತಿಯನ್ನು ಬೆಳಗಿದಾಗ ಘಟಜ್ಞ, ಪಟವೃತ್ತಿಯನ್ನು ಬೆಳಗಿದಾಗ ಪಟಜ್ಞ, ಮಠವೃತ್ತಿಯನ್ನು ಬೆಳಗಿದಾಗ ಮಠಜ್ಞ, ವಾಚವೃತ್ತಿಯನ್ನು ಬೆಳಗಿದಾಗ ವಾಚಜ್ಞ. ಎಲ್ಲ ವೃತ್ತಿಗಳನ್ನು ಬೆಳಗ್ತಾನೆ, ಆದ್ದರಿಂದ ಸರ್ವಜ್ಞ. ಯಾವನು ಮನಸ್ಸಿನ ಒಡೆಯನಾಗಿದ್ದಾನೋ, ಯಾವನು ಮನಸ್ಸನ್ನು ಆಳುವವನಾಗಿದ್ದಾನೋ, ಅವನು ಮನಸ್ಸಿನ ಎಲ್ಲ ವೃತ್ತಿಗಳನ್ನು ಬೆಳಗ್ತಾ ಇದ್ದರಿಂದಾಗಿ ಅವನೇ ಸರ್ವಜ್ಞನ ಅಂಶ ಹೋಗ್ತಾನೆ. ಈವನ್ ದಟ್ ವರ್ಡ್ ಸರ್ವಜ್ಞ ಧ್ಯಾನದ ಆಸನದಲ್ಲಿ, ಧ್ಯಾನದ ಆ ಸ್ಥಿತಿಯಲ್ಲಿ ಸರ್ವಜ್ಞಾನ ಶಬ್ದವು ನಿಮಗೆ ಆವಿರ್ಭಾವ ಆದರೂ ಕೂಡ ನೀವು ಸ್ವಲ್ಪದಲ್ಲಿ ನಿಂತಿರ್ತೀವಿ. ಅಷ್ಟು ಸುಲಭವಾಗಿ ಆ ಶಬ್ದಗಳು ಬರೋದಿಲ್ಲ ಅಲ್ಲಿ. ಇಷ್ಟೇನ ಸ್ವಾಮಿ, ಇವತ್ತು ಧ್ಯಾನ ಕೂತ್ಕೊಂಡಾಗ ಆ ಶಬ್ದ ತಗೊಂಬಂದ್ಬಿಡ್ತೀವಿ. ತಗೊಂಡು ಬರೋದಲ್ಲ ತಗೊಂಡು ಬರಲಿಕ್ಕೆ ಅಲ್ಲಿ ನಾ ಯಾವ ಚಿದಾ ಶಿವೋಹಂ ಶಿವೋಹಂ ಹೇಳ್ತಾನೆ ಇರ್ತೀನಿ ನಾನು, ಅದು ಬರುವುದಿಲ್ಲ ಅಲ್ಲಿ. ಬಿಸಿಯೆಸ್ಟ್ ಮಷೀನ್ ಮನಸ್ಸು, ಅದಕ್ಕೆ ಅದರದೇ ಆದಂಥ ಕೆಲಸಗಳು ಸಿಕ್ಕಾಪಟ್ಟೆ ಇವೆ. ನೀ ಸುಮ್ಮನೆ ನಿಂತೀಯೋ ಅದ್ರ ಮಷೀನ್ ಸ್ಟಾರ್ಟ್ ಆಗುತ್ತೆ. ಫ್ರ್ಯಾಕ್ಷನ್ ದೊಡ್ಡದು ಸುಮ್ಮನೆ ಆ ಫ್ರ್ಯಾಕ್ಷನ್ ನಡುವೇ ನಾ ಇದನ್ನ ನೆನಪು ಮಾಡ್ಕೋತೀನಿ. ನೆನಪು ಮಾಡ್ಕೊಳ್ಳೋದಲ್ಲ, ಇದು ಆತ್ಮ ಮರೆತಿಲ್ಲ, ಆತ್ಮ ಮರೆತೋಗಿಲ್ಲ. ಆತ್ಮ ಮರೆತೋಗಿತ್ತ ನೆನಪು ಮಾಡ್ಕೊಡ್ರಿ. ಆತ್ಮ ಅಲ್ಲೇ ಅದ ಸರ್ವಜ್ಞ ಈಶ್ವರ ಇತ್ಯರ್ಥ. ಮನಸ್ಸಿನ ಒಡೆಯನು ಯಾರು? ಈಶ್ವರ, ಸರ್ವಜ್ಞ ಈಶ್ವರ ಇತ್ಯರ್ಥ. ಇಲ್ಲಿ ಸರ್ವಜ್ಞ ಅಂದರೆ ಎಲ್ಲವನ್ನು ತಿಳಿದವನು ಅಂತ ಹಾಕಬಾರ್ದು, ಎಲ್ಲವನ್ನು ಬೆಳಗುವವನು, ಎಲ್ಲವನ್ನು ಬೆಳಗುವನು. ಮುಂದೆ ಕವಿರ್ ಮನೀಷಿ ಪರಿಭೂಹು ಪರಿಭೂಹು ಪರಿಭೂಹು ಸರ್ವೇಷಾಂ ಪರಿ ಉಪರಿ ಭವತಿ ಇತಿ ಪರಿಭೂಹು. ಪರಿ ಅರ್ಥ ಉಪರಿ, ಎಲ್ಲಿ ಉಪರಿ? ಸರ್ವೇಷಾಂ ಪರಿ ಅಂದ್ರೇನು? ಎಲ್ಲವುಗಳಿಗಿಂತಲೂ ಮೇಲೆ, ಎಲ್ಲವುಗಳಿಂತಲೂ ಮೇಲೆ. ಆ ಮೇಲೆ ಶಬ್ದ ಅರ್ಥವನ್ನು ಸೂಕ್ಷ್ಮಕ್ಕಿಂತ ಅತಿ ಸೂಕ್ಷ್ಮ, ಮಹತ್ತಿಗಿಂತ ಅತಿ ಮಹತ್ತದ್ದು, ಇವೆರಡನ್ನೂ ಮೇಲೆ ಎಂದು ಪರಿಗಣಿಸಲ್ಪಡ್ತದೆ. ನೀವಂತೀರಿ ನೋಡ್ರಿ, ಎರಡು ಕಣ್ಣಿಲ್ಲ, ಹೇ ಒಂದು ಕಣ್ಣಿಲ್ಲ ಒಂದು ಕಣ್ಣಿದೆ, ಏ ಮೇಲೆ ಬಿಡಪ್ಪ ಒಂದು ಕಣ್ಣಿದೆ. ಎರಡು ಕಣ್ಣಿದ್ದವ್ರು ಏನಾಗ್ತಿತ್ತು? ಮೇಲಲ್ವೇ ಬಳ್ಳಾರಿಗಳು ಬಹಳ ಮಾಡ್ತಾರೆ, ಮೇಲಾಗ ಬಿಡು ಮೇಲೆ ಮೇಲೆ. ಹಾಂ, ಎಷ್ಟು ಮೇಲೆ? ಏನು 80 ರೂಪಾಯಿ ಅದು ಟೊಮೆಟೊ ಎಲ್ಲ ಬೆಳಿಗ್ಗೆ, ನಮ್ಗೆ 20 ರೂಪಾಯಿ. ಏ ಮೇಲಾದ ಬಿಡು, ನಮ್ಮಲ್ಲಿ ಬರೋ 15 ರೂಪಾಯಿ, ನಿಂದೆ ಟೊಮೆಟೊ ಸಲ ಮಾರಾಡುತ್ತೆ. ಮೇಲೆ ಅದು ನಕಾರದಲ್ಲಿಯೂ ಮೇಲೆ ಅಂತ ಮಾಡಿ ಬರ್ತದೆ, ಸಕಾರದಲ್ಲಿಯೂ ಮೇಲೆ ಅಂತ ಮಾಡಿ ಬರ್ತದೆ. ಸಕಾರಾತ್ಮಕವಾಗಿಯೂ ನಕಾರಾತ್ಮಕ ಎರಡರಲ್ಲೂ ಮೇಲೆ ಅಂತ ಮಾಡಿ ಬರ್ತದೆ. ಈಗ ನಿಮ್ಮ ಸರ್ವಜ್ಞ ಈಶ್ವರ ಎಲ್ಲಿದ್ದಾನ? ಮೇಲೆ, ಪರಿ ಪರಿ ಅಂದರೆ ಉಪರಿ, ಉಪರಿ ಇದ್ದಾನೆ. ಅದೇ ನಿಮ್ಮ ಕನ್ನಡ ಶಬ್ದ ಉಪ್ಪರಿಗೆ, ಕನ್ನಡದಲ್ಲಿ ಶಬ್ದ ಕನ್ನಡದಲ್ಲಿ ಉಪ್ಪರಿಗೆ. ನಾವು ಉಪ್ಪರಿಗೆ ಮನಿ ಕಟ್ಟಾನ, ಉಪ್ಪರಿಗೆ ಮನಿ ಕಟ್ಟ ಅಂದ್ರೆ ಮಾಳಿಗೆ ಮಾಡಿ ಮನೆ, ಮಾಡಿ ಮನೆ ಅಂದ್ರೆ ಮೇಲೆ ಮನೆ. ಉಪ್ಪರ್ ಹಿಂದಿಯೊಳಗೆ, ಹಿಂದಿಯೊಳಗೆ ಉಪ್ಪರ್ ಪರಿಭೂ ಸರ್ವೇಶಾ ಪರಿ ಉಪರಿ ಪರಿ ಉಪರಿ ಪರಿ ಅಂದ್ರೆ ಉಪರಿ, ಸರ್ವೇಶಾಂ ಉಪರಿ ಭವತಿ ಇತಿ. ಅವನು ಎಲ್ಲಕ್ಕಿಂತಲೂ ಸೂಕ್ಷ್ಮ, ಸ್ಥೂಲಕ್ಕಿಂತಲೂ ಅತಿ ಸ್ಥೂಲ ಆಗಿದ್ದರಿಂದಾಗಿ ಅವನು ಎಲ್ಲಿ ಇಲ್ಲ? ಹಾಗಾದರೆ ಅವನು ಎಲ್ಲಿ ಇಲ್ಲ? ಸೂಕ್ಷ್ಮಕ್ಕಿಂತ ಸೂಕ್ಷ್ಮವಾಗಿ, ಸ್ಥೂಲಕ್ಕಿಂತ ಅತಿ ಸ್ಥೂಲವಾಗಿ ಅವನು ಎಲ್ಲಿ ಇಲ್ಲ? ಅವನು ಎಲ್ಲಿ ಇಲ್ಲ? ಇಲ್ಲ ಅನ್ನೋದೇ ಇಲ್ಲ. ಅದಕ್ಕೆ ಶಬ್ದ ಪರಿಭೂಹು, ಎಲ್ಲೆಲ್ಲಿಯೂ ಇದ್ದಾನೆ. ಓ, ಎಲ್ಲೆಲ್ಲೂ ಇದ್ದಾನೆ. ಯಾರು ತಂದಿಟ್ರು ಅವನನ್ನ? ಮುಂದಿನ ಶಬ್ದ ನೋಡ್ರಲ್ಲಿ ಯಾರು ತಂದಿಟ್ರು ಆ ಸರ್ವಜ್ಞ ಈಶ್ವರನನ್ನ? ಏ ಯಾರು ತಂದಿಡ್ಬೇಕಾಗಿಲ್ಲಪ್ಪ, ಸ್ವಯಂಭೂ ದ್ವಾದಶ ಜ್ಯೋತಿರ್ಲಿಂಗಗಳು ಸ್ವಯಂಭೂಹು. ಸ್ವಯಂಭೂಹು ಏನು ಸ್ವಯಂಭೂಹು ಅಂದರೆ ಡೆಫಿನೇಷನ್ ಕೊಡ್ತಾರೆ, ಸ್ವಯಮೇವ ಭವತಿ ಇತಿ ಸ್ವಯಂಭೂಹು. ತಾನು ಇರಲಿಕ್ಕಾಗಿ ಇನ್ನೊಬ್ಬರ ಯಾವ ಸಹಕಾರ ಸಹಾಯವೂ ಇಲ್ಲದೆ ಸ್ವಯಮೇವ ತಾನೇ ತಾನಾಗಿ ಉಂಟಾಗುತ್ತಾನೋ ಅವನಿಗೆ ಸ್ವಯಂಭೂ ಅಂತ ಹೇಳಿ, ಅನ್ಯ ಯಾವ ಸಹಾಯ ಸಹಕಾರಗಳು ಇಲ್ಲದೆ ತಾನೇ ಯಾವನು ಉಂಟಾಗುತ್ತಾನೋ ಅವನೇ ಸ್ವಯಂಭೂ. ಸ್ವಯಮೇವ ಭವತಿ, ಯಾವನು ಸೂಕ್ಷ್ಮಕ್ಕಿಂತ ಅತಿ ಸೂಕ್ಷ್ಮ ಆಗಿದ್ದಾನೋ ಅವನು ಸ್ವಯಮೇವ ಭವತಿ. ಮಹತ್ತಿಗಿಂತ ಅತಿ ಮಹತ್ತರವಾಗಿದೆಯೋ ಅವನು ಸ್ವಯಮೇವ ಭವತಿ. ಎಲ್ಲೆಲ್ಲಿ ತುಂಬಿಕೊಂಡು ಯಾವನಿದ್ದಾನೋ ಅವನು ಸ್ವಯಮೇವ ಭವತಿ. ಅಂದರೆ ಏನಿದರ್ಥ, ಸ್ವಯಮೇವ ಸೂಕ್ಷ್ಮ ಸೂಕ್ಷ್ಮಂ, ಸ್ವಯಮೇವ ಮಹತ ಮಹತ್ವಂ, ಆಮೇಲೆ ಸ್ವಯಮೇವ ಪರಿಭೂ. ಯಶಾಂ ಉಪರಿ ಭವತಿ ಯಶ್ಚ ಉಪರಿ ಭವತಿ ಸ ಸರ್ವ ಸ್ವಯಮೇವ ಭವತಿ ಇತಿ ಸ್ವಯಂಭೂ. ಅವನನ್ನು ಏನು ಕರೀತಾರೆ, ಸ್ವಯಂಭೂ ಅಂತ ಕರೀತಾರೆ. ಸ ನಿತ್ಯ ಯುಕ್ತ ಈಶ್ವರಃ, ಸ ನಿತ್ಯ ಯುಕ್ತ ಈಶ್ವರಃ, ಯಾಥಾ ತಥ್ಯತಃ, ಯಾಥಾ ತಥ್ಯತಃ, ಸರ್ವಜ್ಞತ್ವಾದಿ, ಸರ್ವಜ್ಞತ್ವಾದಿ, ಯಥಾತ್ ಸರ್ವ ಸರ್ವಜ್ಞತ್ವಾದಿ, ಸರ್ವಜ್ಞತ್ವಾದಿ, ಸರ್ವಜ್ಞತ್ವಾದಿ, ಯಥಾ ಯಥಾ ತಥಾ ಭಾವಃ, ಯಥಾ ತಥಾ ಭಾವಃ, ಯಥಾ ತಥ್ಯಂ, ಯಥಾ ತಥ್ಯಂ, ತಸ್ಮಾತ್ ತಸ್ಮಾತ್, ಯಥಾ ಭೂತ ಯಥಾ ಭೂತ, ಕರ್ಮ ಫಲ ಕರ್ಮ ಫಲ, ಸಾಧನತಃ ಸಾಧನತಃ, ಅರ್ಥಾತ್ ಕರ್ತವ್ಯ ಪದಾರ್ಥ ವಿಹಿತವಾನ್. ಹೌದಾ, ಸರ್ವಜ್ಞನಾಗಿ ಎಲ್ಲದಕ್ಕೂ ಒಡೆಯನಾಗಿ ಅವನು ಎಲ್ಲರೂ ಉಂಟಾಗಲಿಕ್ಕೆ ಕಾರಣೀಭೂತನಾಗಿ ಎಲ್ಲರನ್ನು ಉಂಟು ಮಾಡಿ ಬೇರೆ ಬೇರೆ ಯಾಕೆ ಮಾಡಿದ, ಹೊಡೆತಾ ತಿನ್ನೋ ಹಂಗೆ ನಾಯಿನ ಯಾಕೆ ಮಾಡ್ದ, ಹೊಡೆಯಲಿಕ್ಕೆ ಮನುಷ್ಯನ ಯಾಕೆ ಮಾಡಿದ, ಭಿನ್ನ ಭಿನ್ನ ಯಾಕೆ ಮಾಡ್ದ, ಮಾಡಿದ್ನೆಲ್ಲ ಆ ನಾಯಿನ ಬೀದಿಯಾಗಿ ಹಾಕಿಟ್ಟ, ಈ ನಾಯಿನ ಮನೆಯಾಗೆ ಹಾಕಿಟ್ಟ, ಈ ನಾಯಿನ ಸೋಫಾ ಸೆಟ್ ಮೇಲೆ ಹಾಕಿಟ್ಟ, ಅಲಾರಾಮ್ ಡಾಗ್ ಅಂತ ಒಂದದ ನೋಡಿರಲ್ಲ ಪಾಮರಿನ್ ಅಂತಾರೆ, ಇಷ್ಟ ಕಣ್ಣಿರ್ತಾವೆ ಸಣ್ಣ ಕಣ್ಣು, ಫುಲ್ಲು ಕೂದಿರ್ತದೆ, ಬಿಳಿ ಇರ್ತದೆ, ಪಾಮರಿನ್ ಡಾಗ್ ಇಷ್ಟ ಧ್ವನಿ ಅದು. ಒಳಗೆ ಯಾರು ಬರ್ತಾರೆ ಅವನ್ನೆಲ್ಲ ಬಿಟ್ಬಿಡುತ್ತೆ, ಹೊರಗೆ ಯಾರಿಗೂ ಹೋಗಿ ಬಿಡಂಗ, ಯಾರು ಹೊರಗೆ ಹೋಗ್ಬಾರ್ದು, ಹೋಗಿ ಕಾಲ ಹಿಡಿತದೆ ಶಿಟ್ಟು ಎಲ್ಲ ನಾಯಿ ಹಿಂಗೆ ಪಾಮರಿನ್ ಎಲ್ಲ ನಾಯಿ. ಅದು ಸೋಫಾನ ಬೇಕದು ಮಲಗಲಿಕ್ಕೆ, ಅಲ್ಲಿ ಇಲ್ಲಿ ಅಲ್ಲಿ ಬಿದ್ದಕೋ ಇಲ್ಲಿ ತಟ್ಟ ಹಾಕಿನಿ ಮಲ್ ಕಾಲಿಂದ ಎಳ್ದಾಕ್ಬಿಡುದು, ರಾದರ್ ರೆಡಿ ಟು ಸ್ಲೀಪ್ ಆನ್ ದಿ ಫ್ಲೋರ್, ನಿಮ್ಮಂಥ ಹೊಲಸು ಬಟ್ಟೆ ಮೇಲೆ ಮಲಗುವುದಿಲ್ಲ ಅಂತ. ನೀರೊಳಗೆ ಕಾಲು ಅಕಸ್ಮಾತ್ ನೀರೊಳಗೆ ಬಿತ್ತಂದ್ರೆ ಒಂದು 10 ಸಲ ಹಿಂಗೆ ಹಿಂಗೆ ಮಾಡಿ, ಈ ಮನುಷ್ಯ ಏನು ಕೆಸರು ತುಳ್ಬಂದ್ರೆ ಹಂಗೆ ಪಟ ಪಟ ಒಳಗೆ ಹೋಗ್ಬಿಡ್ತಾನೆ. ಆ ನಾಯಿಗೆ ಆ ಬುದ್ಧಿ ಕೊಟ್ಟು ಅಲ್ಲಿ ಹಾಕಿಟ್ಟ, ಈ ನಾಯಿಗೆ ಇಲ್ಲಿ ಹಾಕಿಟ್ಟ, ಈ ಬೆಕ್ಕಿಗೆ ಅಲ್ಲಿ ಹಾಕಿಟ್ಟ, ಆ ಜಿಂಕೆಗೆ ಹಿಂಗೆ ಯಾಕೆ ಮಾಡ್ದ, ಈ ಹುಲಿಗೆ ಹಿಂಗೆ ಯಾಕೆ ಮಾಡ್ದ, ಈ ಮನುಷ್ಯರು ಹಿಂಗೆ ಎತ್ತರ ಥರ ಮಾಡ್ದ, ಅವನು ಭಿಕ್ಷಾ ಬೀಳಲಿಕ್ಕೆ ಯಾಕೆ ಹಚ್ಚಿದ, ಇವನಿಗೆ ದಾನ ಕೊಡ್ಲಿಕ್ಕೆ ಯಾಕೆ ಹಚ್ಚಿದ, ಇವನು ರಾಜನ ಯಾಕೆ ಮಾಡ್ದ, ಕಾಮನ್ ಪ್ರಶ್ನೆಗಳು ರೀ. ನೀವು ಇಲ್ಲಿ ಹೊರ ಹೋದ ತಕ್ಷಣ ಇವ ಪ್ರಶ್ನೆ ಕೇಳೋದೆಲ್ಲರೂ ಚಿಲ್ಲರೆ ಚಿಲ್ಲರೆ ಪ್ರಶ್ನೆ. ಇವ ಒಬ್ಬನಾದ್ರೆ ಆತ್ಮ ಅಂದ್ರೆ ಏನೋ ಕೇಳ್ತಾನೆ ಹೋದ್ರೆ ಕೇಳಬೇಡ, ಯಾರು ಕೇಳಬೇಕು ಇಂಥವ್ ಪ್ರಶ್ನೆ ಕೇಳೋದು, ಅದಕ್ಕೆ ಉತ್ತರ ಕೊಡ್ತಾರೆ ಅವ್ರು. ಏನು ಹೇಳ್ತಾರೆ, ಈಶ್ವರ ನಿತ್ಯಯುಕ್ತ, ಈಗ ನಾವು ಮೇಲೆ ಹೇಳಿದ ಸರ್ವಜ್ಞ ಈಶ್ವರ ಶಾಶ್ವತವಾಗಿ ಇದ್ದವನು, ಹೌದಾ, ನಿತ್ಯಯುಕ್ತ. ಇವನು ಏನು ಮಾಡೋದಂತಂದರೆ ಯಥಾತಚ್ಛತಃ, ಆ ಶಬ್ದ ವಿವರಿಸ್ತಾರೆ, ಯಥಾತಚ್ಛತಃ ಆ ಶಬ್ದ ವಿವರಿಸ್ತಾರೆ. ಏನಂದರೆ ತಾನು ಸರ್ವಜ್ಞತ್ವಾದಿ ಅನ್ನುವ ಸರ್ವಜ್ಞತ್ವಾದ ತಾನು ಸರ್ವಜ್ಞನೇ ಆಗಿದ್ದರಿಂದಾಗಿ ಯಥಾತಥಾ ಭಾವ ಹೇಳ್ಕೊಳ್ಳಿ. ಅವನು ಸರ್ವಜ್ಞನಷ್ಟೇ ಅಲ್ಲ, ಸರ್ವಶಕ್ತ ಸರ್ವಜ್ಞನೂ ಸರ್ವಶಕ್ತನೂ ಅಷ್ಟೇ ಅಲ್ಲ, ಅವನು ತಾನೇ ಉಪಾದಾನವೂ ಹೌದು, ತಾನೇ ನಿಮಿತ್ತವೂ ಹೌದು. ತಾನೇ ಉಪಾದಾನ ತಾನೇ ನಿಮಿತ್ತ, ಇದರ ಅರ್ಥ ಏನು? ಕುಂಬಾರನು ಘಟವನ್ನು ಮಾಡಿದ್ದೇನೋ ಸತ್ಯ, ಆ ತಾನು ಮಾಡಿದ ಘಟವನ್ನು ತನ್ನಿಂದ ತನ್ನನ್ನು ತಗೊಂಡು ತಾನೇ ತನ್ನಿಂದ ಮಾಡಲಿಲ್ಲ, ಅವನೇ ಮಾಡಿದ್ದು. ಆದರೆ ಯಾವುದೋ ಮಣ್ಣನ್ನು ತಗೊಂಡು ಮಾಡಿದ, ತನ್ನಿಂದಲೇ ಮಾಡಿದ್ದೇನೋ, ಎಕ್ಸೆಪ್ಟ್ ಪಾರ್ವತಿ. ಅದು ಕೂಡ ಇದೇ ಅರ್ಥ, ಆಕೆ ಮೈಯಾಗಷ್ಟು ಮಣ್ಣದ ಅಂತಲ್ಲ, ಹಂಗಿತ್ತಂದ್ರೆ ಎಷ್ಟು ವರ್ಷ ಸ್ನಾನ ಮಾಡಲಿಕ್ಕಿಲ್ಲ. ತನ್ನ ಮೈಯಲ್ಲಿಯ ಮಣ್ಣಿನಿಂದ ಆ ಗಣಪತಿಯನ್ನು ಮಾಡಿದ್ದು, ಮಗುವನ್ನು ಮಾಡಿದ್ದು, ಗೊಂಬೆಯನ್ನು ಮಾಡಿದ್ದು, ಆ ಗೊಂಬೆಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನನ್ನ ಕೋಣೆ ನನ್ನ ರೂಮನ್ನು ಕಾಯ್ತಾ ಇರೋ ಹೊರಗಡೆ, ಯಾರು ಬಂದರೂ ಒಳಗೆ ಬಿಡಬೇಡ. ಅದು ಪಾಪದ ಮೊದಲೇ ಮಾಡಿದ ಗೊಂಬೆ, ಕೇಳ್ತೀಯ? ಶಿವ ಬಂದ, ಒಳಗೆ ಹೋಗ್ತೀನಿ ಅಂದ, ಬೇಡ ಅಂದ. ನೀನು ಯಾರು ಹೇಳಲಿಕ್ಕೆ ಬೇಡ ಅಂತ ಹೇಳಿಕ್ಕೆ? ನಾನು, ನನ್ನ ತಾಯಿ ನನಗೆ ನಿಲ್ಲಿಸಿದಾರ. ಹಾಂ, ನೀ ಯಾವಾಗ ಹುಟ್ಟಿದ್ದೆ ಮಗಳ? ನನ್ನ ತಾಯಿ ನಿಲ್ಲಿಸಿದ್ದಾರೆ. ಹೋಗ್ತೀನಿ ಬಿಡಂಗಿಲ್ಲ, ಹೋಗ್ತೀನಿ ಬಿಡಂಗಿಲ್ಲ, ಕೊನೆಗೆ ಯುದ್ಧನೇ ಆಗ್ತದೆ. ಈ ಗೊಂಬೆಯ ರೋಣವನ್ನು ಕತ್ತರಿಸ್ಬೇಕು. ಆವಾಗ ಗಲಾಟೆ ಕೇಳಿಸ್ತಾಕಿ ಮಗಳ, ಚೀರಿರ್ಬೇಕು ಹಾಗೆ ಪರ್ವತಿ ಪರಿಗಳು ಏನಾಯ್ತು ಮರಿ ಅಂತ ಕೇಳಿ ಬಂದರೆ ಹೋಗ್ಬಿಟ್ಟ ಪ್ರಾಣ. ಆಮೇಲೆ ಮೊದಲು ಪ್ರಾಣ ಕೊಡಿ, ಅದು ಕೂಡ ವೇದಾಂತನೇ. ತನ್ನನ್ನೇ ಪದಾರ್ಥವನ್ನಾಗಿ ಮಾಡಿಕೊಂಡು ತನ್ನ ಸೃಷ್ಟಿಯನ್ನು ತಾನೇ ಮಾಡಿದ ಅನ್ನುವುದಕ್ಕೆ ಕಥೆ. ಯಾವುದು? ಪಾರ್ವತಿ ಆ ಮರಿಯನ್ನು ಮಾಡ. ಆದರೆ ಏನಾಯ್ತು? ರುಂಡ ಕತ್ತರಿಸಲ್ಪಟ್ಟಿತಲ್ವೋ, ಅದು ಮನುಷ್ಯನ ಜೀವನ ಹಂತದಲ್ಲಿ ಒಂದು ಹಂತ ಮುಗೀತು ಅಂತ. ಇನ್ನೊಂದು ರುಂಡವನ್ನು ತಂದು ಹಚ್ಚಿದ್ರಲ್ವೋ, ಅದು ಇನ್ನೊಂದು ಹಂತ ಪ್ರಾರಂಭ ಆಯಿತು ಅಂತ. ಯಾವಾಗ ಇವನ ಚೇಷ್ಟಾ ಜೀವನ ಎಲ್ಲ ಮುಗಿದೋಯ್ತು, ಆವಾಗ ಅವನ ರುಂಡವನ್ನು ಕತ್ತರಿಸ. ಇವನ ಪ್ರಬುದ್ಧವಾದ ವಿವೇಕಯುಕ್ತವಾದ ಜೀವನ ಯಾವಾಗ ಪ್ರಾರಂಭ ಆಯಿತು? ಆವಾಗ ಆ ಗಜಾನನ ಗಜ ಆನೆಯ ಮುಖವನ್ನು ತಂದು ಹಂಚಿ. ಅಲ್ಲಿಗೆ ಇವನು ಪ್ರಬುದ್ಧನಾದ. ಇವನು ಪ್ರಬುದ್ಧನಾದ ಮೇಲೆ ಅವನು ಜ್ಞಾನಿ ಆಗಬೇಕಲ್ಲ. ಆ ಪ್ರಬುದ್ಧನಾದವನು ಗುರುಗಳ ಹತ್ರ ಇರಲಿಕ್ಕೆ ಅಧಿಕಾರವನ್ನು ಪಡೀತಾನೆ. ಶಿವನ ಹತ್ರ ಇದ್ದುಕೊಂಡು ಅವನ ಕೃಪೆಯಿಂದ ಜ್ಞಾನವನ್ನು ಪಡೀತಾನೆ. ಯಾಕೆಂದರೆ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ. ಈ ಜ್ಞಾನ ಮೊಟ್ಟ ಮೊದಲಿಗೆ ಯಾರಿಂದ ಕೊಡಲ್ಪಟ್ಟಿತು? ಸದಾಶಿವ, ಈಶ್ವರದಿಂದ ಈ ಜ್ಞಾನ ಕೊಡಲ್ಪಟ್ಟು. ಅದಕ್ಕೆ ಶಿವಭಕ್ತರು ಹಿಂಗೆ ಹಿಂಗೆ ಮಾಡ್ತಾರೆ, ಕಾಲ ರಾಕ್ರಮಕ್ಕ ನೋಡಿದ್ಯಾ, ಇಂಥ ಬ್ರಹ್ಮವಿದ್ಯಾ ಮೊಟ್ಟ ಮೊದಲು ಯಾರು ಕೊಟ್ಟರು? ನಮ್ಮ ಕೈಲಾಸದೊಳಗೆ ನಮ್ಮ ಶಿವ ಕೊಟ್ಟ. ಕೈಲಾಸ ಬಿಡ, ವೈಕುಂಠ ಬಿಡ, ಶಿವ ಬಿಡ, ವಿಷ್ಣು ಬಿಡ, ಈ ದೇವರೇ ಇಲ್ಲೋದಿಲ್ಲ, ದೇವರು ಇಲ್ಲೋದಿಲ್ಲ. ಏ, ಹಂಗೆ ಹೇಳಲಿಕ್ಕಾಗೋದಿಲ್ಲ, ಮತ್ತೆ ಎಲ್ಲಿ ಎಲ್ಲಿ ಎಲ್ಲಿದ್ದಂತೇಳಿ. ಆ ದೇವರು ಮೊಟ್ಟ ಮೊದಲಿಗೆ ಬ್ರಹ್ಮವಿದ್ಯಾ ಕೊಟ್ಟ. ಅದೇ ಅಂದರೆ ಪುರಾಣದಲ್ಲಿಯೇ ಈ ಸಣ್ಣ ಪುಟ್ಟ ಕಥೆಗಳಲ್ಲೂ ಕೂಡ ಎಷ್ಟೊಂದು ವೇದಾಂತ ಇದೆ, ಯಾರೂ ವೇದಾಂತ ಹೇಳೋದಿಲ್ಲ. ಶಮಂತಕ ಮಣಿ ಉಪಾಖ್ಯಾನ, ಕಳತನ ಹೆಂಗಾಯ್ತು, ಪುನಃ ಆ ಮಣಿ ಹೆಂಗೆ ಸಿಕ್ತು, ಅಷ್ಟು ಕಥೆ ಕೇಳಿದೆ, ನಿನಗಿನ್ನು ಚಂದ್ರ ನೋಡಿದ ಪಾಪ ಇಲ್ಲ, ಹೌದು ಈ ವರ್ಷ ಪೂರ್ತಿ ಕಳತನ ಮಾಡಿದರೂ ನಿನ್ನ ಮೇಲೆ ಯಾವ ಕಳತನವೇ ಆರೋಪ ಬರೋದು. ಆತ ಈ ಮುಂಚಿತವಾದ ವರ್ಷದಲ್ಲಿ ಮಾಡಿದಿರಲ್ಲ ಎಲ್ಲ ಕಳತನಗಳು ವಾಶೌಟ್, ಎಲ್ಲ ಪಾಪಗಳು ಕ್ಷಮಿಸಲ್ಪಡ್ತಾರೆ. ಹೀಗೆ ಈ ಕಥೆಗಳನ್ನು ದುರ್ಬಳಕೆ ಮಾಡಿಕೊಂಡು, ಈ ಕಥೆಗಳನ್ನೇ ಬಂಡವಾಳ ಮಾಡಿಕೊಂಡು ಹಿಂದೂ ಧರ್ಮ ಜೀವಂತ ಇಟ್ಟವರು ಇದ್ದಾರೆ, ತಪ್ಪಿಲ್ಲ. ಇರಲಿ, ಹಂಗಾರೆ ಹಿಂಗಾರೆ ಹೆಂಗಾರೆ ಮಾಡಿ ಜೀವಂತ ಇಟ್ಟಾರೋ ಇಲ್ಲೋ, ಹೆಂಗಾರ ಏನಾರ ಮಾಡಿ ನಮ್ಮೆಲ್ಲರಲ್ಲಿ ನಾವು ಹಿಂದೂಗಳನ್ನು ಭಾವ ತುಂಬ್ಯಾರೋ ಇಲ್ಲೋ, ಬಾಕಿ ಕೆಲಸ ನಮಗೆ ಬಿಡ್ರಿ, ನಮ್ಮ ಹತ್ರ ಬಂದಾಗ ನಾವು ಸರಿಪಡಿಸ್ತೀವಿ ಅಂತ ನಾವು ಸಮಾಧಾನಗೊಳ್ತೀವಿ. ಇದು ಇಷ್ಟೇ ಹೇಳಲಿಕ್ಕೆ ಬಯಸ್ತಾರೆ. ಒಂದು ವೇಳೆ ಸರ್ವಜ್ಞನಾದ ಈಶ್ವರನು ತನ್ನ ಇವುಗಳನ್ನು, ತನ್ನ ಈ ಸೃಷ್ಟಿಯನ್ನು ತಾನೇ ಮಾಡಿದ್ದರಿಂದಾಗಿ, ಅವರ ಮನಸ್ಸಿನ ಒಡೆಯನಾಗಿದ್ದರಿಂದಾಗಿ, ಹೀಗಿದ್ದಂತಹ ನಿತ್ಯಯುಕ್ತ ಈಶ್ವರ, ಶಾಶ್ವತವಾದ ಈಶ್ವರನು ಯಥಾತಥ್ಯತಃ ಅವನು ಸರ್ವಜ್ಞನೂ ಆಗಿ ಸರ್ವಶಕ್ತನೂ ಆಗಿ ಅಭಿನ್ನ ನಿಮಿತ್ತ ಉಪಾದಾನ ಕಾರಣವೂ ಆಗಿದ್ದರಿಂದಾಗಿ, ಯಾರ ಮೂಗು ಹೆಂಗಿರಬೇಕು, ಯಾರ ತಲೆ ಹೆಂಗಿರಬೇಕು, ಯಾರ ಕಾಲು ಹೆಂಗಿರಬೇಕು, ಯಾರ ಕೈಗಳು ಹೇಗಿರಬೇಕು, ಯಾರ ಇಂಡಸ್ಟ್ರೈನ್ ಹೇಗಿರಬೇಕು, ಯಾರ ಒಳಗಿನ ಪಂಚಕ್ರಿಯೆಗಳು ಹೇಗಿರಬೇಕು, ಅವುಗಳ ತಕ್ಕಂತೆ ಎಷ್ಟೆಷ್ಟು ಸೈಜಿನ ಇನ್ಸ್ಟ್ರೂಮೆಂಟ್ಸ್ ಇರಬೇಕು, ಯಾರ ಲಿವರ್ ಎಷ್ಟು ಸೈಜ್ ಇರಬೇಕು, ಇರುವೆ ಲಿವರು ಮನುಷ್ಯನ ಲಿವರ್ ಒಂದಾಗಿ ಸಾಧ್ಯನೂ ಇಲ್ಲ. ಹಾಗೆ ಅವೆಲ್ಲವನ್ನು ಯಥಾತಥ್ಯ ತನಗೆ ಹೇಗೆ ತಿಳಿತದೋ, ತನಗೆ ಜ್ಞಾನಶಕ್ತಿ ಹೇಗಿದೆಯೋ, ತನ್ನ ಜ್ಞಾನಶಕ್ತಿಯಿಂದ ತನಗೆ ಬೇಕಾದಂತಹ ಆ ಯಂತ್ರಗಳನ್ನು ತಾನೇ ಸಿದ್ಧಪಡಿಸಿ ಸರ್ವಜ್ಞತ್ವಾತ, ಇದು ಯಾಕೆ ಸಾಧ್ಯ ಆಯ್ತು ಅವನಿಗೆ, ಯಾಕೆಂದ್ರೆ ಅವನು ಸರ್ವಜ್ಞನಾಗಿದ್ದಾನೆ. ಸರ್ವಜ್ಞತ್ವಾತ ಯಥಾತಥಾ ಭಾವ, ಅವುಗಳವುಗಳ ಸಂಸ್ಕಾರಗಳು ಹೇಗಿವೆ, ಅವುಗಳವುಗಳಲ್ಲಿರುವಂತಹ ಪ್ರವೃತ್ತಿಗಳು ಹೇಗಿವೆ, ಆ ಪ್ರವೃತ್ತಿ ಇರುವೆ ಪ್ರವೃತ್ತಿ ಹೇಗಿದೆಯೋ ಅದಕ್ಕೆ ತಕ್ಕಂತೆ ಇರುವೆ ದೇಹ, ಮನುಷ್ಯನ ಪ್ರವೃತ್ತಿ ಆಗಿದೆಯೋ ಅದಕ್ಕೆ ತಕ್ಕಂತೆ ಮನುಷ್ಯನ ದೇಹ, ಹುಲಿಯ ಪ್ರವೃತ್ತಿ ಆಗಿದೆಯೋ ಅದಕ್ಕೆ ತಕ್ಕಂತೆ ಹುಲಿಯ. ನೋಡಿ, ಅದಕ್ಕೆ ಮನುಷ್ಯನು ಮಾಂಸಾಹಾರಿ ಆಗಬಾರ್ದು ಅನ್ನಲಿಕ್ಕೆ ಕಾರಣ, ಇವನಿಗೆ ಮಾಂಸವನ್ನು ತಿನ್ನುವಂಥ ಹಲ್ಲಿಲ್ಲ, ಮಾಂಸವನ್ನು ತಿನ್ನುವಂಥ ಹಲ್ಲು ಇವನಿಗಿಲ್ಲ. ಅವು ಕೋಳಿ ಹಲ್ಲು ಅಂತ ಹೇಳ್ತಾರೆ, ಉದ್ದುದ್ದ ಇರ್ತವೆ. ನಾಯಿಗವ, ಹುಲಿಗವ, ಸಿಂಹಕ್ಕವ, ಕೆಲವು ಮಂಗಗಳಿಗವ, ಕೆಲವು ಮಂಗಗಳಿಗಿಲ್ಲ. ಈ ಮುಷ್ಯ ಬರ್ತಾವಲ್ಲ, ಅವು ಕಿಸ್ ನಕ್ಕಾಗಿ ನೋಡಿಸು, ಹಲ್ಲು ನೋಡು, ನಾನು ಪ್ರತಿ ಸಲವೂ ನೋಡ್ತೀನಿ. ನಿಮಗೆ ಮನುಷ್ಯನ ಉದ್ದಕ್ಕೂ ಸಣ್ಣ ಹಲ್ಲು ಕಾಣ್ತವೆ, ವಿನಃ ಯಾಕೋ ಟೂತ್ಪೇಸ್ಟ್ನವ್ರು ಅದನ್ನು ಶೂಟಿಂಗ್ ಮಾಡಿ ನೋಡಿ, ಟೂತ್ಪೇಸ್ಟ್ ಯಾಕೆಂದ್ರೆ ಅವ್ರು ಪೇಸ್ಟ್ ಉಪಯೋಗ ಮಾಡಿದ್ರು, ಸಾರಿ ಪೇಸ್ಟ್ ಇದ್ದವರು ಬೆಳೆದಿರುವಂಥ ಹಲ್ಲು ಕೋರೆ ಹಲ್ಲಿಲ್ಲ. ನಮಗೂ ಅವ ಇಲ್ಲ ಅಂತ ಹೇಳಂಗಿಲ್ಲ, ಅದನ್ನ ಅದು ಅದು ಲೈಫ್ ಹೋಯ್ತದೆ. ನಾವು ಯಾವಾಗ ಗೋರಿಲ್ಲಾ ಚಿಂಪಾಂಜಿ ಆಗಿದ್ವಿ ಆವಾಗ ನಮ್ಮ ಹಲ್ಲುಗಳು ಉದ್ದುದ್ದನೇ ಇದ್ವು. ಅದು ಹೆಂಗೆ ಡಾರ್ವಿನ್ ಥಿಯರಿ ಬೇಕಾದ್ರೆ ಬದಲಾಗ್ತಾ ಬದಲಾಗ್ತಾ ಸಂಸ್ಕಾರ ಬದಲಾಗ್ತಾ ಬಂದು ಆ ಜೀನ್ಸ್ನಲ್ಲಿ ಬದಲಾವಣೆ ಆಗ್ತಾ ಆಗ್ತಾ ಆಗ್ತಾ ಇವತ್ತು ಎಲ್ಲಿ ಬಂದದೆ, ಅವರು ಒಳಗೆ ಹೋಗ್ಬಿಟ್ಟು ಇದೆ ಅದಿದೆ ಅದು ಅದು ಒಳಗೆ ಹೋಗ ಬಂದಿದ್ದ ಕರುಳು. ಈ ಹೊಟ್ಟೆಯೊಳಗೆ ಕರುಳು ಏನಿದೆ, ಮಾಂಸಾಹಾರದ ಕರುಳು ಬೇರೆ, ಸಸ್ಯಾಹಾರದ ಕರುಳು ಬೇರೆ. ಎಂಜೈಮ್ಸ್ ನಮ್ಮೊಳಗೇನು, ಕಿಣ್ವ ಅಂತ ಅದಕ್ಕೆ ಕಿಣ್ವ, ಮುಂಚೆ ಇನ್ನೊಂದು ಶಬ್ದ ಇತ್ತು ಎಂಜೈಮ್ಸ್, ರಸಗಳು. ನಮ್ಮಲ್ಲಿ ಏನು ರಸಗಳು ಉತ್ಪತ್ತಿ ಆಗ್ತವೆ, ಈ ರಸಗಳು ನಾವು ತಿನ್ನುವ ಆಹಾರಕ್ಕೆ ತಕ್ಕಂಥ ರಸಗಳು ಉತ್ಪತ್ತಿ, ಹೀಗಾಗಿ ಎಂಜೈಮ್ಸ್ ಅಂತಾರೆ. ಆಮೇಲೆ ನಮ್ಮ ಗ್ರಂಥಿಗಳು, ಮಾಂಸಾಹಾರ ಗ್ರಂಥಿಗಳು ಬೇರೆ, ಸಸ್ಯಾಹಾರ ಗ್ರಂಥಿಗಳು. ಇದು ಭಗವಂತನ ಸೃಷ್ಟಿ ಹಿಂಗಿದೆ. ಯಾರಿಗೆ ಯಾರಲ್ಲಿ ಯಾವ ಪ್ರವೃತ್ತಿಗಳಿವೆಯೋ ಆ ಪ್ರವೃತ್ತಿಗೆ ತಕ್ಕಂತೆ ಅವರವರಲ್ಲಿ ಇನ್ಸ್ಟ್ರೂಮೆಂಟು ಉಪಕರಣಗಳನ್ನು ಸಿದ್ಧಪಡಿಸು, ಸಿದ್ಧಪಡಿಸಿ ಯಥಾ ತಥಾ ಭಾವ ಯಥಾತ್ಮ್ಯಂ ತಸ್ಮಾತ್ ಯಥಾಭೂತ ಕರ್ಮ ಫಲ. ನೋಡಿ, ಇಷ್ಟೇ ಅಲ್ಲ, ಅವರವರ ಪ್ರವೃತ್ತಿ ಇರ್ತಕ್ಕಂತೆ ಅವರವರ ಉಪಕರಣಗಳನ್ನು ಸೃಷ್ಟಿಸಿ ಕರಾರುವಾಕ್ಕಾಗಿ ದೇಹದಲ್ಲಿ ಅಲ್ಲಲ್ಲೇ ಇಟ್ಟು ಜಸ್ಟ್ ಕಲ್ಪನಾ ಮಾಡಿಕೊಳ್ಳಿ. ಈ ಕಿವಿ ಹಾಲು ಹೆಂಗೆ ಹೊರಗೆ ಬಂದದ, ಹಂಗೆ ಹೃದಯ ಹೊರಗೆ ಬಂದಿತ್ತಂದ್ರೆ ಏನಾಗ್ತಿತ್ತು ಕಲ್ಪನಾ ಕೂಡ ಮಾಡಲಿಕ್ಕಾಗಲ್ಲ. ಆ ಹೃದಯಕ್ಕೆ ಮತ್ತೊಂದು ಪ್ರೊಟೆಕ್ಷನ್, ಅದಕ್ಕೊಂದು ಹಾಂ ಅದಕ್ಕೊಂದು ಬಾಕ್ಸ್ ತಯಾರು ಮಾಡಿ ಡಾಕ್ಟರ್ಗಳಲ್ಲಿ ತೋರಿಸಿ ಮಾಡಿ. ಇಲ್ಲಪ್ಪ ಅಷ್ಟೆಲ್ಲ ಕಷ್ಟಪಡಬೇಕಾಗಿಲ್ಲ, ಒಳಗೆ ಏಳು ಸುತ್ತಿನ ಕೋಟೆ ಎಲ್ಲ ಕೋಟೆಯೊಳಗೆ ಕೋಟೆಯೊಳಗೆ ಕೋಟೆಯೊಳಗೆ ಕೋಟೆ ಮಾಡಿ ಒಳಗೆ ಇಟ್ಟಿದ್ದಾನೆ. ಯಾವ್ಯಾವಗಳನ್ನು ಎಲ್ಲೆಲ್ಲಿರಬೇಕು ಅಲ್ಲೆಲ್ಲ ಇಟ್ಟಿದ್ದಾನೆ. ಯಥಾ ತಥಾ ಭವತ ಹೌದೋ. ಆಮೇಲೆ ಏನು ಮಾಡ್ದ, ಇಟ್ಬಿಟ್ಟು ಅವರವರ ಪ್ರವೃತ್ತಿ ಇರ್ತಕ್ಕಂತೆ ಕರ್ಮ ಮಾಡಿ ಬಿಟ್ಟು ಇಲ್ಲಿಗೆ ಒಂದು ಸ್ಟೇಜ್ ಮುಗೀತು. ಇನ್ನೊಂದು ಸ್ಟೇಜ್ ಹೋಗಿ ಏನಾಯ್ತು ಅಂದರೆ ಕರ್ಮ ಮುಗಿದ ಮೇಲೆ ಕರ್ಮಕ್ಕೆ ತಕ್ಕಂಥ ಫಲ ಸಿಗಬೇಕಲ್ವೋ, ಕರ್ಮಕ್ಕೆ ತಕ್ಕಂಥ ಫಲ ಸಿಗಬೇಕಲ್ಲ. ಅವಾಗ ತಾನೇ ನಿಂತ್ಕೊಂಡು ಅವತ್ತು ಏನು ಕರ್ಮ ಫಲದಾತ ಈಶ್ವರ, ಮಾಡಿದ ಕರ್ಮಕ್ಕೆ ತಕ್ಕಂತೆ ಫಲದಾತ ಫಲವನ್ನು ಕೊಡುವವನು ಯಾರು, ಮಾಡುವನು ತಾನೇ, ಮಾಡಿಸೋನು ತಾನೇ, ಮಾಡುವ ಉಪಕರಣವು ತಾನೇ, ಮಾಡುವ ಬುದ್ಧಿಯು ತಾನೇ. ಯಾವ ಜೀವರಾಶಿಗಳು ಯಾವಾಗ ಎಲ್ಲೆಲ್ಲಿ ಏನೇನು ಹೇಗೆ ಎಷ್ಟೆಷ್ಟು ಮಾಡಬೇಕು, ಪ್ರವೃತ್ತಿಗಳು ತಾನೇ, ಆಶೆ ಇಚ್ಛೆಗಳು ತಾನೇ, ಕಾಮ ಪ್ರವೃತ್ತಿಗಳು ತಾನೇ, ಅರ್ಥಗಳು ತಾನೇ, ಕರ್ತನು ತಾನೇ, ಭೋಕ್ತನು ತಾನೇ, ತಾನೇ ತನ್ನ ಕಾರ್ಯವನ್ನು ತನಗೆ ಆಗಬೇಕು ಹಾಗೆ ತನ್ನನ್ನೇ ತನ್ನಿಂದಲೇ ತಾನೇ ಮಾಡಿಸ್ಕೊಡ್ತಾ ಮಾಡ್ತಾ ಇರ್ತ. ಈ ಮೂರ್ಖ ತಿಳಿದನ ಅವಿವೇಕದಿಂದಾಗಿ ನಾ ಮಾಡ್ತೀನಿ ಅಂತ ಅದರೊಳಗೆ ಅಭಿಮಾನ ಪಡ್ತಾನೆ. ಲಕ್ಷಾನುಲಕ್ಷ ಕೋಟಿ ಕೋಟಿ ಲಕ್ಷ ಜನ್ಮಗಳಿಗೆ ಅನುಭವಿಸ್ತಾ ಮತ್ತೆ ಹುಡ್ತಾನೆ, ಮತ್ತೆ ಸಾಯ್ತಾನೆ. ಅದಾವುದೋ ಒಂದು ಜನ್ಮದಲ್ಲಿ ಅವನಿಗೆ ಆ ಸಾಕ್ಷಾತ್ ಆ ಈಶ್ವರ ತಾನೇ, ತನಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಇದೊಂದು ಯಾಂತ್ರಿಕವಾಗಿ ನಡೆಯುವಂಥ ಒಂದು ಕ್ರಿಯೆ ಅಷ್ಟೇ. ಇವೆಲ್ಲವೂ ಸರ್ವಜ್ಞತ್ವ ಸರ್ವಶಕ್ತಿತ್ವದ ಕಾರಣದಿಂದಾಗಿ ಇವೆಲ್ಲವೂ ಪ್ರಚೋದಿಸಲ್ಪಟ್ಟಿವೆ, ಅರ್ಥಾತ್ ಅವು ವಾಸ್ತವಿಕವಾಗಿ ಜರುಗ್ತಾ ಇಲ್ಲ. ಇವ ಮತ್ತೆ ಎಲ್ಲನೂ ಇವ ಅಂತಾದರೆ ಸತ್ಯ ಏನು, ಈಶ್ವರ. ಯಾವ ಈಶ್ವರ, ಸ್ವಯಂಭೂ ಈಶ್ವರ. ಅಲ್ಲಿಯವರೆಗೇನು ಯಥಾತಥಾ ಭೂತ ಕರ್ಮ ಫಲ, ಅಲ್ಲಿವರೆಗೂ ಏನು ಯಥಾತಥ ಅವರವರ ಪ್ರವೃತ್ತಿಗೆ ತಕ್ಕಂತೆ ಅವರವರ ಇನ್ಸ್ಟ್ರೂಮೆಂಟನ್ನು ಸಿದ್ಧಪಡಿಸಿ ಅವರವರ ಪ್ರವೃತ್ತಿಗೆ ತಕ್ಕಂತೆ. ಈ ಅವರವರ ಪ್ರವೃತ್ತಿಗಳು ಅಂದರೆ ಎಲ್ಲಿಂದ ಬಂದರು ಇವರು ಅವರವರ ಪ್ರವೃತ್ತಿಗಳು, ಅವರವರ ಅಂದರೆ ಇವರು ಆ ಜೀವರ ಪ್ರವೃತ್ತಿಗಳು. ಆ ಜೀವ ಅನ್ನೋರು ಎಲ್ಲಿಂದ ಬಂದರು ಅವರು, ಆ ಜೀವ ಅನ್ನೋರು ಎಲ್ಲಿಂದ ಬಂದರು ಅವರು, ಈ ಮುಂಚಿನ ಕಲ್ಪದಿಂದ ಕ್ಯಾರಿ ಫಾರ್ವರ್ಡ್. ಈ ಕಲ್ಪದಲ್ಲಿ ಯುಗಗಳಿಂದ ಯುಗಗಳಿಗೆ ಕ್ಯಾರಿ ಫಾರ್ವರ್ಡ್, ಸಂವತ್ಸರದ ಸಂವತ್ಸರಕ್ಕೆ, ಜನ್ಮದಿಂದ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್. ಹೌದು, ಕಲ್ಪದಿಂದ ಕಲ್ಪಕ್ಕೂ ಕ್ಯಾರಿ ಫಾರ್ವರ್ಡ್. ಈ ಕಲ್ಪವು ಮುಗಿದೋದ ಮೇಲೆ ಪ್ರಳಯ ಸ್ಥಿತಿಯಲ್ಲಿ ಎಲ್ಲರೂ ಅವ್ಯಕ್ತವಾಗಿ ಹೋಗ್ಬಿಡ್ತಾರೆ. ಎಲ್ಲ ಜೀವರಾಶಿ ಇರುವೆಯಿಂದ ಸೊಳ್ಳೆಯಿಂದ ಮೊದಲು ಮಾಡಿಕೊಂಡು ಬ್ರಹ್ಮ ದೇವತೆಗಳು ಎಲ್ಲರೂ ಕಲ್ಪವನ್ನು ಹೋಗಿ ಸೇರುತ್ತೆ. ಅದಕ್ಕೆ ಕಲ್ಪ ಅಂತ ಪ್ರಳಯ ಹೋಗಿ ಸೇರು, ಮಹಾಪ್ರಳಯ. ಇವ ಛೋಟ ಮೋಟ ಪ್ರಳಯ, ಛೋಟ ಮೋಟ ಮಹಾಭಾರತ ಯುದ್ಧ ಇತ್ಯಾದಿ ಇತ್ಯಾದಿ ಇವು ಸ್ವಲ್ಪ ಪ್ರಳಯ. ಇವು ಛೋಟ ಮೋಟ ಅಲ್ಲ, ಇವು ನಿಜವಾಗಿ ಪ್ರಳಯ. ಆದರೆ ಮಹಾಪ್ರಳಯ ಅಂತ ಬಂದಿರ್ತದ್ರು ಆವಾಗ ಕಲ್ಪವೇ ಮುಗಿದು ಹೋಗುತ್ತೆ. ಹೀಗೆ ಎಷ್ಟು ಕಲ್ಪ ಮುಗಿದವ್ರಿ ಮಾಮಾಜಿ, ಹಾಂ 72 ಕಲ್ಪಗಳಿಗೆ ನೀವು ಸಂಕಲ್ಪದಲ್ಲಿ ತೋರ್ತಿರಲ್ಲ ಕಲ್ಪ, ಈ ಏನು ಹೆಸರು ಕಲ್ಪ ಮನವಂತರದ ಕಲ್ಪಾರ್ಧ ಅಂತೇನ ಬರ್ತದ ನೋಡಿ, ಈಗ 71 ಕಲ್ಪ ಆಗಿದೆ. ನಿಮ್ಮ ಋಷಿಗಳು ತಪಸ್ವಿಗಳು ಎಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡಿರ್ಬೋದು, 72 ಕಲ್ಪ, ಒಂದು ಕಲ್ಪದಲ್ಲಿ 13 ಮನ್ವಂತರಗಳು. ಈಗ ನೀವು ತಗೊಂಡು ದ್ವಾದಶ ಮನ್ವಂತರ ಅಲ್ಲ, ವೈವಸ್ವತ ಮನ್ವಂತರ, ಎಷ್ಟನೇ ಮನ್ವಂತರ ವೈವಸ್ವತ ಮನ್ವಂತರ ಎಷ್ಟನೇ? ಏಳನೇ. ನೋಡಿ ಅವಾಗಿವಾಗ ಕೇಳ್ಕೊಂಡು ನೋಟ್ ಮಾಡಿಟ್ಕೊಳ್ರಿ. ಹ್ಮ್, ಯಾರು ಆಕಾಶವಾಣಿ ನಮ್ಮಂತವ್ರು ಕೇಳಿದ್ರೆ ಹೇಳಿಬಿಟ್ರಿ ಅಂದ್ರೆ ವಾಹ್ ಏನ್ರಿ ಸುಜಾತ ಅವ್ರು ಎಷ್ಟು ತಿಳ್ಕೊಂಡಾರ. ವೈವಸ್ವತ ಮನ್ವಂತರ ಕಲಿಯುಗೆ ಅಲ್ಲ, ಒಂದೊಂದು ಮನ್ವಂತರ ಮತ್ತೆ 4 ಯುಗಗಳು ಹೌದಾ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಆಮೇಲೆ ಕಲಿಯುಗ. ಕಲಿಯುಗೆ ಪ್ರಥಮ ಪಾದ ಮತ್ತು ಪ್ರಥಮ ಪಾದ, ಅದರೊಳಗೆ ಎಷ್ಟು ಪಾದಗಳು? 4 ಪಾದ. ಈಗಿನ್ನ ನಾವು ಎಲ್ಲಿದ್ದೀವಿ? ಪ್ರಥಮ. ಇಷ್ಟೊಂದು ಅತ್ಯಾಚಾರ ಆಗ್ತಾ ಇದ್ದಾಗಲೇ ಇನ್ನು ಪ್ರಥಮ ಪಾದ ಅಂತಂದರೆ ಇನ್ನು ಮುಂದಿನ 3 ಪಾದಗಳು ಹೆಂಗಿರ್ಬೋದು ಅಂದರೆ, ಸದ್ಯಕ್ಕಂತೂ ಭಗವದ್ಗೀತಾ ಕೊನೆಯಿಲ್ಲ, ಇನ್ನು ಬೇಕಾದಷ್ಟು ವರ್ಷ ಇರ್ತದೆ. ಓಕೆ, ಏನಾಯ್ತೀಗ ಕರ್ತವ್ಯ ಅವರಿಗೆ ಆ ಭೂತ ಕರ್ಮ ಫಲ ಸಾಧನತಃ ಅರ್ಥಾನ್ ಕರ್ತವ್ಯ ಪದಾರ್ಥಾನ್ ವ್ಯದಧಾತ್ ವಿಹಿತವಾನ್, ಅವುಗಳಿಗೆ ಅವನು ವಹಿಸಿದನು, ವಹಿಸಿಕೊಟ್ಟನು, ಜೀವಾತ್ಮನಿಗಳಿಗೆ ವಹಿಸಿಕೊಟ್ಟನು. ಏನು ವಹಿಸಿಕೊಟ್ಟನು? ಅವರವರು ಮಾಡಬೇಕಾದ ಕರ್ಮಗಳನ್ನು ವಹಿಸಿಕೊಟ್ಟನು. ಆ ಕರ್ಮಗಳಿಗೆ ಇನ್ಸ್ಟ್ರೂಮೆಂಟ್ ಬೇಕಲ್ಲ, ಉಪಕರಣಗಳನ್ನು ವಹಿಸಿಕೊಟ್ಟನು. ಉಪಕರಣಗಳನ್ನು ಹೇಗೆ ವಹಿಸಿಕೊಟ್ಟ? ಹೇಗೆ ಯಾವ್ಯಾವ ಉಪಕರಣಗಳನ್ನು ಎಲ್ಲೆಲ್ಲಿಡಬೇಕೋ ಎಷ್ಟೆಷ್ಟಿಡಬೇಕೋ ಅಷ್ಟೇ. ಕೆಲವರಿಗೆ 14 ವರ್ಷಕ್ಕೆ ಕಣ್ಣು ಕಾಣೋಂಗಿಲ್ಲ, ಕೆಲವರಿಗೆ 50 ವರ್ಷಕ್ಕೆ ಕಣ್ಣು ಮಂಜಾಗ್ತವೆ, ಕೆಲವರಿಗೆ 70 ವರ್ಷಕ್ಕೆ 40 ಬರ್ತಾವೆ, ಕೆಲವರಿಗೆ 80-90 ಆದಮೇಲೂ ಕೂಡ ನಂಬರ್ ಹೋಗಿ ಮತ್ತೆ ಸಾಧಾರಣ ಕಣ್ಣಾಗ್ತಾವೆ. ನೋಡಿ, ಸಾಧಾರಣ ಕಣ್ಣಾಗ್ತಾವೆ, ಸಾಮಾನ್ಯ ಕಣ್ಣಾಗಿ ಕನ್ನಡಕನ ಹಾಕೋದಿಲ್ಲ. ಪೇಪರ್ ಓದ್ಬೇಕಾದ್ರೆ ಹಾಕೋತೀರಿ ಮಾವಜಿ? ಪೇಪರ್ ಓದುವ ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಕನ್ನಡಕ್ಕೆ ಹಾಕೋತೀರಿ? ಇಲ್ಲ. ವಾಹ್, ಇಲ್ಲ ಅಂತ ಹೇಳೋದು ಕೂಡ ಎಷ್ಟು ಕಾನ್ಫಿಡೆಂಟ್. ಇಲ್ಲ ವಿಹಿತವಾನ್ ಈ ರೀತಿ ಮಾಡಿ ಇಟ್ಬಿಟ್ನಪ್ಪ ಭಗವಂತ. ಆಮೇಲೆ ಏನಾಯ್ತು? ಯಥಾನುರೂಪಂ ವ್ಯಭಜತ ಇತ್ಯರ್ಥ. ಮತ್ತೆ ವಿಭಾಗವನ್ನು ಮಾಡಿದ ಅವರಲ್ಲಿ, ಮತ್ತೆ ವಿಭಾಗವನ್ನು ಮಾಡಿದ. ನೀ ಡಾಕ್ಟರ್ ಆಗ್ತೀಯಪ್ಪ, ನೀ ವೈದ್ಯನಾಗ್ತೀಯ, ಆದರೆ ನೀ ಬರೀ ಕಣ್ಣಿನ ವೈದ್ಯನಾಗ್ತೀಯ ವಿಭಾಗ. ನೀನು ಯಾರು ನೀ ವೈದ್ಯ? ನೀನು ಮೂಳೆ ವೈದ್ಯ ಆಗ್ತೀಯ ವಿಭಾಗ. ನೀ EMT ಆಗ್ತೀಯ ವಿಭಾಗ. ನೀ ಜನರಲ್ ಪ್ರಾಕ್ಟೀಸ್ ಮಾಡ್ತೀಯ ನೀನು ವಿಭಾಗ. ಹಾಗೆ ವ್ಯಾಪಾರದಲ್ಲಿ ವಿಭಾಗ, ಅವರವರು ಕರ್ಮಗಳಲ್ಲಿ ವಿಭಾಗ ಇರು. ಹೌದಾ? ಯಥಾ ಅನುರೂಪಂ ಅವರವರ ಪ್ರವೃತ್ತಿ ತಕ್ಕಂತೆ ಅವರಿಗೆ ಹೊಂದಿಕೆ ಆಗುವ ಹಾಗೆ ವಿಭಜತ ವಿಭಾಗಗಳು ಮಾಡಿ ಇಟ್ಟ. ಹೀಗೆ ಅವನೇನು ಇಟ್ಟಿದ್ದಾನೆ, ಎಲ್ಲಿವರೆಗೂ ಹೀಗೆ ಇರ್ತದೆ ಈ ನಿಯಮ, ಈ ಶಾಸನ ಎಲ್ಲಿವರೆಗೂ ಇರ್ತದೆ ಇದು ಹೇಳ್ತಾರೆ. ಶಾಶ್ವತೀಭ್ಯ ನಿತ್ಯಭ್ಯ ಸಮಾಭ್ಯ ಸಂವತ್ಸರಾಖ್ಯೇಭ್ಯ ಪ್ರಜಾಪತಿಭ್ಯ ಇತ್ಯರ್ಥ. ಈ ಪ್ರಜಾಪತಿಯಲ್ಲಿ ಈ ಪ್ರಜಾಪತಿ ಎಲ್ಲಿವರೆಗೂ ಇರ್ತಾನೋ ಅಂದರೆ, ಈ ಬ್ರಹ್ಮ ಎಲ್ಲಿವರೆಗೂ ಇರ್ತಾನೋ ಅಂದರೆ, ಈ ಕಲ್ಪ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಈ ವಿಭಾಗ ಇರುತ್ತೆ. ಅಂದರೆ ಈ ಬ್ಲೂ ಪ್ರಿಂಟು, ಈ ಪ್ರಪೋಸಲು ಕನ್ಫೈನ್ ಟು ಈ ಪ್ರಪೋಸಲ್ ಕನ್ಫೈನ್ ಟು ಈ ಕಲ್ಪ ಬ್ರಹ್ಮ, ಅವನನ್ನು ಪ್ರಜಾಪತಿ ಅಂತ ಕರೆಯೋದು. ಪ್ರಜಾನಾಂ ಪತಿಹಿ ಪ್ರಜಾಪತಿ, ಪ್ರಜೆಗಳಿಗೆ ಒಡೆಯನು ಯಾರೋ ಅವನು ಪ್ರಜಾಪತಿ. ಪುತ್ರ ಸಂತಾನ ಬೇಕು ಅಂತ ಸಂತಾನ ಬೇಕು ಅನ್ನೋರು ಪ್ರಜಾಪತಿಯನ್ನು ಪೂಜಿಸ್ತಾರೆ, ಪ್ರಜಾಪತಿಯನ್ನು ಪೂಜಿಸ್ತಾರೆ, ಆವಾಗ ಅವರಿಗೆ ಸಂತಾನ ಪ್ರಾಪ್ತಿಯಾಗ್ತದೆ. ನಮ್ಮ ನಮ್ಮ ಶಾಸ್ತ್ರಗಳಲ್ಲಿ, ನಮ್ಮ ವಿವಾಹ ಮಾರ್ಗದರ್ಶನದಲ್ಲಿ ಇವೆಲ್ಲ ಇವೆ. ಎಲ್ಲ ಸುಮ್ಮನೆ ಅವಕ್ಕೇನು ಬೇರೆ ಬೇರೆ ಹೆಸರಿಟ್ಟು ನಮ್ಮ ನಮ್ಮದೇ ಆದಂಥ ಸೋಷಿಯಲ್ ಗೆಟ್ ಟುಗೆದರ್ ಥರ ಮಾಡ್ತಾ ಇದ್ದೀವಿ, ಬಟ್ ಇವೆಲ್ಲ ಇವೆ. ಪ್ರಜಾಪತಿ ಅಂತ ಕರೀತಾರೆ, ಪ್ರಜಾಪತಿ. ಪ್ರಜಾಪತಿಯನ್ನು ಆಹ್ವಾನ ಮಾಡಬೇಕು, ಆಹ್ವಾನ ಮಾಡಿ ಅವನ ಕೂಸಿ ಪ್ರಾರ್ಥಿಸಬೇಕು. ಪತಿ ಪತ್ನಿ ಇಬ್ಬರು ಜೊತೆ ಗೂಡಿಕೊಂಡು ಮಾಡಬೇಕು ಇದನ್ನು. ಆವಾಗ ಅವರಿಗೆ ಉತ್ತಮ ಸಂತಾನ ಪ್ರಾಪ್ತಿ ಆಗ್ತದೆ. ಏ ಹೇಗೆ ಉತ್ತಮ ಸಂತಾನ ಅಂತಂದರೆ, ಆ ಸಂತಾನ ಪ್ರಾಪ್ತಿಯಾಗಿ ಅವನು ಯಾವಾಗ ತಪಸ್ವಿಯಾಗಿ ಅವನು ಧಾರ್ಮಿಕನಾಗಿ ಬೆಳೀತಾನೆ, ಆವಾಗ ಆವಾಗ ಸ್ವಸ್ತಿ ಪ್ರಜಾಭ್ಯ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಹ ಸ್ವಸ್ತಿ, ಪ್ರಜೆಗಳನ್ನು ಕಾಪಾಡುವವನು ಯಾರೋ ಅವನಿಗೆ ಮೊದಲು ಮಂಗಳವಾಗ. ಅವನು ಹೇಗೆ ನಡ್ಕೋಬೇಕು? ನ್ಯಾಯೇನ ಮಾರ್ಗೇನ ಮಹಿಳಿ ಮಹಿಷ. ಮಹಿಮ್ ಅಂದ್ರೆ ರಾಜ್ಯ, ಈ ಭೂಮಿ, ಈ ಒಡೆತನ. ಅವನು ನ್ಯಾಯದಿಂದ ಧರ್ಮದಿಂದ ಈ ಭೂಮಿಯನ್ನು ಆಳಬೇಕು. ಹೀಗೆ ಅದು ಪ್ರಾರ್ಥನಾ. ಅವನು ಉತ್ತಮ ಪ್ರಜೆಗಳನ್ನು ಕೊಟ್ಟರೆ ಉತ್ತಮವಾದಂಥ ಆಳಿಕೆ ಇರ್ತದೆ ದೇಶಗಳು. ಆ ಉತ್ತಮವಾದ ಆಳಿಕೆ ಇದ್ದರೆ ಕಾಲಕಾಲಕ್ಕೆ ಮಳೆ ಎಲ್ಲವೂ ಸರಿಯಾಗಿ ಆಗ್ತದೆ. ಈ ಸಲ ಮಳೆ ಆಗುವುದಿಲ್ಲ ಅನ್ನೋದು BJPನ ನಡಗಿಸಿದ ಕರೆ. ಬೇರೆ ಯಾವತ್ತೂ ಯಾವ ಸರ್ಕಾರವು ಇಷ್ಟು ನಡಗಿದ್ದಿಲ್ಲ. ಆದರೆ ಈ ಸರ್ಕಾರ ನಡಗಬೇಕಾಯ್ತು. ಆದರೆ ಜೇಟ್ಲಿಯವರು ಕೂತ್ಕೊಂಡು ಅದನ್ನು ಹೇಳಿಬಿಟ್ರು. ಇಡೀ ದೇಶಕ್ಕೆ ಬರಗಾಲ ಬಿದ್ದರೂ ಚಿಂತೆ ಇಲ್ಲ, ಯಾರೂ ಉಪವಾಸ ಬೀಳೋದಿಲ್ಲ, ಅಷ್ಟೊಂದು ನಮ್ಮ ಹತ್ರ ಆಹಾರ ದಾಸ್ತಾನು ಇದೆ, ಸ್ಟಾಕ್ ಇದೆ, ಚಿಂತೆ ಮಾಡಬೇಕಾಗಿಲ್ಲ ಅಂತ ಅವರು ಹೇಳಿದರು. ಅಷ್ಟರೊಳಗೆ ಆಳಿಕೆ ಚೆನ್ನಾಗಿತ್ತು ಅಂಥೇಳಿ ಮಳೆ ಚೆನ್ನಾಗಾಯಿತು ನೋಡಿ. ಮತ್ತೆ ಮೊದಲು ಯಾಕೆ ಆಗಲಿಲ್ಲ? ಅವರ ಆಳಿಕೆ ಫಲ ಅದು. ಅವರ ಆಳಿಕೆ ಫಲ ಅದು, ಇನ್ನೂ ಶಕ ಉಳಿದಿತ್ತು ಸ್ವಲ್ಪ ಅದು ಪ್ರಭಾವ. ಹೀಗಾಗಿ ನಮಗೇನಾಯ್ತು, ಮಳೆ ಕೈ ಕೊಡ್ತು, ಪರವಾಗಿಲ್ಲ. ಹೀಗೆ ಹಾಗೆ ಇವರು ಯಾವಾಗ ಎಲ್ಲಿಯವರು ಪ್ರಜಾಪತಿ ಸಂವತ್ಸರಾಖ್ಯ, ಅನೇಕಾನೇಕ ಅಸಂಖ್ಯ ಸಂವತ್ಸರಗಳ ಕೊನೆ. ಏನು ಕೊನೆ? ಪ್ರಜಾಪತಿಭ್ಯಃ ಇತ್ಯರ್ಥ. ಈ ಪ್ರಜಾಪತಿ ಕೊನೆಗೊಳ್ಳುವವರಿಗೂ ಇವಷ್ಟು ಡಿಸೈನ್ ಹಿಂದೆ ಇರುತ್ತೆ. ಅಪ್ಪಿ ತಪ್ಪಿ ಕೂಡ ಸಾರ್ವತ್ರಿಕವಾಗಿ ಕೈಗಳು ಕಾಲಾಗುವುದಿಲ್ಲ, ಕಾಲುಗಳು ಕೈಯಾಗುವುದು. ಮುಂದಿನ ಕಲ್ಪ ಹೇಗಿರ್ತದೆ ನಾವು ಹೇಳಲಿಕ್ಕಾಗುವುದು, ಈ ಕಲ್ಪದ ಮಾತ್ರ ಹಿಂದೆ. ಇಷ್ಟು ವಿವರಣೆಯನ್ನು ಏನು ಕೇಳಿದ್ರಿ, ಇದು ಈಶ್ವರ. ಏಕೆಂದರೆ ಈಶಾವಾಸ್ಯಂ ಇದವು ಸರ್ವಂ ಶುರು ಮಾಡಿದರು. ಸರ್ವಂ ಈಶ್ವರ ಅನ್ನುವಂಥದ್ದೇನು ಏನದು ಇದೆಯೋ ಅದಷ್ಟು ಈಶ್ವರನೇ ಅನ್ನುವುದನ್ನು ಈಗ ತಾತ್ಪರ್ಯವಾಗಿ ಸಿದ್ಧ ಮಾಡ್ತಾ ಇದ್ದಾರೆ. ಕೊನೆಗೆ ಎಲ್ಲವೂ ಈಶ್ವರ ಪ್ರಜಾಪತಿ. ಅತ್ರ ಅಧ್ಯಯನ ಮಂತ್ರೇಣ ಸರ್ವ ಈಶನಾ ಪರಿತ್ಯಾಗೇನ ಜ್ಞಾನ ನಿಷ್ಠ ಉಕ್ತ ಪ್ರಥಮಃ ವೇದಾರ್ಥಃ ಈಶಾವಾಸ್ಯಮಿದಂ ಸರ್ವಂ ಮಾದೃದಕಸ್ಯ ಸಿದ್ಧನಮಿತಿ ಅಜ್ಞಾನಾಂ ಜಿಜೀವಿಷೂಣಾಂ ಜ್ಞಾನನಿಷ್ಠಾ ಅಸಂಭವೇ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ ಇತಿ ಕರ್ಮನಿಷ್ಠಾ ಉಕ್ತಾ ದ್ವಿತೀಯ ವೇದಾರ್ಥಃ. ಓಂ ಓಂ शांति शांति शांति हरि ओम श्री गुरुभ्यो नमः हरि ओम जय श्री सद्गुरु।